ಆಕಾಶವಾಣಿ ಮಡಿಕೇರಿ, ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಕಾಫಿ ತೋಟಗಳ ಮಣ್ಣಿನ ಪರಿಸ್ಥಿತಿ ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ VR ರಾಮಕೃಷ್ಣ ಪರಂ ಅವರೊಂದಿಗೆ ಸಂದರ್ಶನ. ಕೆಳಗರೆ ರೈತ ಬಾಂಧವರೇ, ಕೊಡಗಿನ ಮಣ್ಣುಗಳ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ? ಕೊಡಗಿನಲ್ಲಿ ಕಾಫಿ ಬೆಳೆಗಾರರು ಕಾಫಿ ಬೆಳೆಗೆ ಏನೇನು ಪೋಷಕಾಂಶಗಳನ್ನು ಹೇಗೆ ಹೇಗೆ ಕೊಡ್ತಿದ್ದಾರೆ, ಈ ಒಂದು ನಿಟ್ಟಿನಲ್ಲಿ ಕಾಫಿ ಬೆಳೆಗಾರರು ಗಮನ ಹರಿಸಬೇಕಾದ ಸಂಗತಿಗಳೇನಂತ ಅನ್ಕೊಂಡು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಮಣ್ಣು ವಿಜ್ಞಾನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ VR ರಾಮಕೃಷ್ಣ ಪರಮ ಅವರು. ಈಚೆಗೆ ಅಮ್ಮತ್ತಿಯಲ್ಲಿ ಸಮಾರಂಭಕ್ಕೆ ಬಂದಾಗ ಅವರನ್ನು ಮಾತನಾಡಿಸಿ ನಿಮಗಾಗಿ ವಿಷಯಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಚೆನ್ನಾಗಿದ್ದಾವೆ, ನಿಜಾಂಶ ಏನು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದು, ಖರ್ಚುಗಳನ್ನ ಕಮ್ಮಿಗೊಳಿಸಲಿಕ್ಕೆ ಏನೆಲ್ಲ ದಾರಿಗಳಿದ್ದಾವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಡಾಕ್ಟ್ರೆ ನಮಸ್ಕಾರ, ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ನಮಸ್ಕಾರ, ಬಹಳ ಸಂತೋಷ ಈ ಒಂದು ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸೋದಕ್ಕೆ. 30ನೇ ತಾರೀಕು ಸೋಮವಾರ ASFK ಅನ್ನೋ ಒಂದು ಸಂಸ್ಥೆ ಇಲ್ಲಿ ಮಣ್ಣು ಆರೋಗ್ಯ ಕುರಿತು ವಿಚಾರ ಸಂಕೀರ್ಣವನ್ನು ಏರ್ಪಡಿಸಿದ್ರು. ಮುಖ್ಯವಾಗಿ ಈ ಪ್ರದೇಶದಲ್ಲಿ ಬೆಳೆ ಯಾವುದು ಅಂತ ಹೇಳಿದ್ರೆ ಕಾಫಿ, ಮೆಣಸು, ಅಡಿಕೆ, ಕೆಲವು ಕಡೆ ಏಲಕ್ಕಿನೂ ಬೆಳೆಸ್ತಾ ಇದ್ದಾರೆ, ಭತ್ತನೂ ಕೆಲವು ಕಡೆ. ಆದರೆ ಈ ಬೆಳೆಸೋ ಕಡೆ ಮಣ್ಣಿನ ಆರೋಗ್ಯ ಏನು, ಯಾವ ಪರಿಸ್ಥಿತಿಯಲ್ಲಿದೆ, ಇಲ್ಲಿ ಯಾವ ಕೊರತೆಗಳು, ಪೋಷಕಾಂಶಗಳು ಯಾವ ರೀತಿ ಸಿಗ್ತಾ ಇದೆ, ಕಾಫಿ ಬೆಳೆಗಾರರು ಏನ್ ಮಾಡಬೇಕು, ಯಾವ ರೀತಿ ಸುಧಾರಣೆ ಮಾಡಬೇಕು, ಯಾವ ರೀತಿ ಮಣ್ಣು ಆರೋಗ್ಯ ಕಾಪಾಡಬೇಕು, ಇದರ ವಿಷಯ ಕುರಿತು ನಾನು ಇಲ್ಲಿ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಬಂದಿದ್ದೆ. ಮೊದಲನೇದು, ಈಗಿನ ಮಣ್ಣಿನ ಪರಿಸ್ಥಿತಿ ಯಾವ ರೀತಿ ಇದೆ ಎಂದು ಸ್ವಲ್ಪ ಯೋಚನೆ ಮಾಡೋಣ. ಇದರಿಂದ ಉಪಯೋಗಗಳು ಏನು, ಇದರಿಂದ ಏನು ತಪ್ಪುಗಳು ನಡೀತದೆ, ಇದರಲ್ಲಿ ಏನು ಕೊರತೆಗಳಿದೆ, ಇದರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡೋಣ. ಮುಖ್ಯವಾಗಿ ನಾವು ಮಣ್ಣು ಅಂತ ಹೇಳಿದಾಗ ಮಣ್ಣು ಪರೀಕ್ಷೆ ಎಲ್ಲರಿಗೂ ಸಮನೆ ಗೊತ್ತಿರೋ ವಿಷಯನೇ. ಆ ಮಣ್ಣು ಪರೀಕ್ಷೆ ಮಾಡಿದಾಗ ಅಲ್ಲಿ ಸುಮಾರು ಅಂಶಗಳನ್ನ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಮೊದಲು ನಾವು ನಮ್ಮ ಕಾಫಿ ಬೆಳೆಗಾರರ ಏನ್ ಹೇಳೋದು ಅಂತ ಹೇಳಿದ್ರೆ, ತಮ್ಮ ಜಮೀನಿಂದ ಮಣ್ಣಿನ ಆರೋಗ್ಯ ತಿಳ್ಕೊಳ್ಳಕ್ಕೆ ಸರಿಯಾದ ಒಂದು ಪ್ರೊಸೀಜರ್ ಫಾಲೋ ಮಾಡಿ ಆ ಮಣ್ಣಿನ ಮಾದರಿ ತಗೊಂಡು ಸಂಶೋಧನೆ ಮಾಡಿ ಅದರಲ್ಲಿ ಏನೇನು ಪೋಷಕಾಂಶಗಳಿದೆ, ಮಣ್ಣು ರಸಸಾರ ಯಾವ ರೀತಿ ಇದೆ ಮತ್ತೆ ಯಾವ ಪೋಷಕಾಂಶ ಕಡಿಮೆ ಇದೆ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಮಗೆ ಗೊತ್ತಾದ್ರೆ ಮತ್ತೆ ಮಣ್ಣಿನ ಆರೋಗ್ಯ ಯಾವ ರೀತಿ ಸರಿಯಾಗಿ ಮಾಡಬಹುದು ಅನ್ನೋದನ್ನ ನಾವು ಮುಂದುವರಿಸಬಹುದು. ಮೊದಲನೇ ವಿಷಯ ಏನಂದ್ರೆ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ. ಸಾಮಾನ್ಯವಾಗಿ ಕಾಫಿ ಬೋರ್ಡ್ ಏನ್ ಹೇಳ್ತಾರೆ ಅಂದ್ರೆ 2-3 ವರ್ಷಕ್ಕೆ ಒಮ್ಮೆ ತಗೊಳ್ಳಿ ಅಂತ. ಬಟ್ ನನ್ನ ಭಾವನೆಯಲ್ಲಿ ಬದಲಾವಣೆಗಳು ನೋಡೋದಾದ್ರೆ ಪ್ರತಿ ವರ್ಷ ಮಾಡಿದ್ರೆ ಬಹಳ ಒಳ್ಳೇದು. ಪ್ರತಿ ವರ್ಷ ಯಾವಾಗ ಮಾಡಬಹುದು ಪ್ರಶ್ನೆ ಉಂಟಾಗುತ್ತೆ. ಅದು ಸಾಮಾನ್ಯವಾಗಿ ಜನವರಿ ಅಂದ್ರೆ ಬ್ಲಾಸಮ್ ಸಮಯದಿಂದ ಮತ್ತೆ ಗೊಬ್ಬರ ಹಾಕಕ್ಕಿಂತ ಮುಂಚೆ ಜನವರಿ ಟು ಮಾರ್ಚ್ ತಿಂಗಳೊಳಗೆ ಮಣ್ಣು ಮಾದರಿ ತಗೊಂಡ್ರೆ ಬಹಳ ಉತ್ತಮ, ಬಹಳ ಒಳ್ಳೇದು ಕೂಡ. ಈ ಮಣ್ಣು ತಗೊಂಡು ಪರೀಕ್ಷೆ ಮಾಡಿದಾಗ ನಮಗೆ ಏನು ಇದರಿಂದ ಲಾಭ ಅಂತ ಹೇಳಿದ್ರೆ, ಇದರಿಂದ ಬಂದ ಫಲಿತಾಂಶ ಉಪಯೋಗಿಸ್ಕೊಂಡು ಇನ್ನು ಮುಂದಿನ ವರ್ಷ ಯಾವ ರೀತಿ ಇಲ್ಲಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬಹುದು ಅನ್ನೋ ಒಂದು ಅರಿವು ಇದರಿಂದ ದೊರೆಯುತ್ತೆ. ಇದು ಮೊದಲನೇ ವಿಚಾರ, ಮಣ್ಣು ಪರೀಕ್ಷೆ ಮಾಡೋದು ಅನ್ನೋದು ಒಂದು. ಎರಡನೇದು, ಮಣ್ಣು ಪರೀಕ್ಷೆ ಆದ್ಮೇಲೆ ನಮಗೆ ಫಲಿತಾಂಶ ಬರುತ್ತೆ. ಈ ಫಲಿತಾಂಶದಲ್ಲಿ ನಮಗೆ ಏನು ಮೊದಲಾಗಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಮಣ್ಣಿನ ರಸಸಾರ ಅಥವಾ pH ಅಂತ ಇಲ್ಲಿ ಬಳಸ್ತಾ ಇದಾರೆ. ಈ pH ನ ವಿವರ ಗೊತ್ತಾಗುತ್ತೆ. ಈ ಮಣ್ಣಿನ pH ಬಗ್ಗೆ ಹೇಳೋದಾದ್ರೆ ಇದು ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ, ಇದು ನಮ್ಮ ಜೀವ ನಾಡಿ ತರ ಎಷ್ಟು ಸತಿ ನಾಡಿ ಹೊಡೆಯುತ್ತೋ ಅದೇ ತರ ಇದನ್ನು ಅಷ್ಟೇ ಸೂಕ್ಷ್ಮ. ಇದರಲ್ಲಿ ಹುಳಿ ಯಾವ ಮಟ್ಟಕ್ಕೆ ಇದೆ ಅಥವಾ ಆಲ್ಕಲೈನ್ ಸಾಯಿಲ್ ಇದೆಯಾ ಅನ್ನೋದು ವಿಷಯ ನಮ್ಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಕೂರ್ಗಲ್ಲಿ ಇರೋ ಮಣ್ಣುಗಳೆಲ್ಲ 4.3-6.5 ತನಕ pH ರೇಂಜ್ ಇದೆ. ಬಟ್ ಸರಾಸರಿ 5.5 ಕಂಡು ಬಂದಿದ್ದು. ಸಾಮಾನ್ಯವಾಗಿ 1,000-2,000 ಮಣ್ಣು ಮಾದರಿನ ಪರೀಕ್ಷೆ ಮಾಡಿದಾಗ ನನಗೆ ಗೊತ್ತಿದ್ದು 5.5 ಇಲ್ಲಿ ಆಗ್ತಾ ಇರೋದು. ಈಗ 5.5 ಅಂತ ಹೇಳಿದಾಗ ಇದರ ಅರ್ಥ ಏನು, ಇದರಿಂದ ಏನೇನು ಕಷ್ಟಗಳು ಅನ್ನೋದು ಅದ್ರ ಬಗ್ಗೆ ತಿಳಿಸ್ತೀನಿ. ಮೊದಲನೇದಾಗಿ ಯಾವ ಮಣ್ಣು ಹುಳಿ ಮಣ್ಣು ಇರಬಾರ್ದು, ಅಂದ್ರೆ ಅಸಿಡಿಕ್ ಇರಬಾರ್ದು. ಅಸಿಡಿಕ್ 6.2-6.5 ಇದ್ರೆ ಕಾಫಿಗೆ ಮೆಣಸಿಗೆ ಮತ್ತೆ ಏಲಕ್ಕಿಗೆ ಬಹಳ ಉತ್ತಮ. ಇದು ಯಾತಕ್ಕೆ ಅನ್ನೋದು ಪ್ರಶ್ನೆ ಉಂಟಾಗುತ್ತೆ. 5.5 ಇದ್ರೆ ಸಾಮಾನ್ಯವಾಗಿ ಇದೇ ಆಗ್ತಾ ಇರೋದು. ಇವಾಗ ಅಂತ ಒಂದು ಪ್ರಸಸಾರ ಇದ್ದಾಗ ನಾವು ಏನೇನು ಸಾರ್ವಜನಿಕ ರಂಜಕ ಮತ್ತೆ ಪೊಟ್ಯಾಶ್ ಗೊಬ್ಬರಗಳು ಬಳಸ್ತಾ ಇದೀವೋ ಅದು ಸರಿಯಾದ ಪ್ರಮಾಣದಲ್ಲಿ ಆ ಗಿಡ ಹೀರ್ಕೊಳ್ಳೋ ಒಂದು ಶಕ್ತಿ ಇರೋದಿಲ್ಲ, ಹೀರ್ಕೊಳ್ಳೋ ಒಂದು ಶಕ್ತಿನ ಕಳ್ಕೊಳ್ಳುತ್ತೆ. ಯಾಕೆಂದ್ರೆ ಆ ಹುಳಿ ಮಣ್ಣು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಂಜಕ ಇರೋದನ್ನ ಹಿಡ್ಕೊಳ್ಳುತ್ತೆ, ಅಂದ್ರೆ ಫಿಕ್ಸೇಷನ್ ಆಗುತ್ತೆ. ಯಾಕೆ ಫಿಕ್ಸೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಈ ಹುಳಿ ಮಣ್ಣಲ್ಲಿ ಹೆಚ್ಚಾಗಿ ಅಲ್ಯೂಮಿನಿಯಂ ಮತ್ತೆ ಅಯನ್ ಉಳ್ಳದ್ದು. ನೀವು ಹಾಕಿರೋ ರಂಜಕ ಅಲ್ಯೂಮಿನಿಯಂ ಫಾಸ್ಫೇಟ್ ಅಥವಾ ಅಯನ್ ಫಾಸ್ಫೇಟ್ ರೂಪದಲ್ಲಿ ಅದು ಇಟ್ಕೊಂಡು ಅದು ಗಿಡಗಳಿಗೆ ಬಿಡುಗಡೆ ಆಗೋದಿಲ್ಲ. ಹಾಗಾಗಿ 5.5 ಇರೋ pH ನ ಸರಿಪಡಿಸಿ ಅದು 6.2-6.5 ತರೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಯಾವ ರೀತಿ ತರಬೇಕಂದ್ರೆ ಅದಕ್ಕೆ ಸೂಕ್ತವಾದ ಕ್ರಮ ಬಂದು ಸುಣ್ಣ ಹಾಕಿ pH ನ ಏರಿಸಬೇಕು. ಕಾಫಿ ಬೋರ್ಡ್ ಅವರು ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 2 ವರ್ಷ ಅಥವಾ 3 ವರ್ಷಕ್ಕೆ ಒಮ್ಮೆ ಹಾಕಿದ್ರೆ ಸಾಕು ಅಂತ ಹೇಳ್ತಾ ಇದ್ರೆ, ನನ್ನ ಒಂದು ಅನುಭವದಲ್ಲಿ ಈ 2 ಅಥವಾ 3 ವರ್ಷ ಹಾಕಿದ್ರೆ ಖಂಡಿತ ಪ್ರಯೋಜನ ಆಗಲ್ಲ. ಯಾಕೆಂದ್ರೆ ಹಾಕಿದ ವರ್ಷ pH ಸ್ವಲ್ಪ ಏರುತ್ತೆ ಹೊರತು 2-3 ವರ್ಷ ಸದಾ 6.2-6.5 ಇಳಿಸಕ್ಕೆ ಹೋಗಲ್ಲ. ಆವಾಗ ನಾವು ಪೋಷಕಾಂಶಗಳು ಬಳಕೆ ಮಾಡಿದಾಗ ಅದು ಪೋಲಾಗೋದೇ ಹೆಚ್ಚು, ಹೆಚ್ಚಿಗೆ ಆ ಗಿಡ ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ನಮಗೆ ಖರ್ಚು ಹೆಚ್ಚಿಗೆ ಆಗುತ್ತೆ, ವೇಸ್ಟೇಜು ಕೂಡ. ಹಾಗಾಗಿ ಮೊದಲನೇ ವಿಷಯ ಮಣ್ಣು ಪರೀಕ್ಷೆ, ಎರಡನೇ ವಿಷಯ pH. ಆ pH ಕಮ್ಮಿ ಇದ್ದಾಗ ಅದನ್ನು ಸುಧಾರಣೆ ಮಾಡೋದು ನಾವು ಮಾಡಲೇಬೇಕು. ಸುಣ್ಣ ಹಾಕಿ ಸುಧಾರಣೆ ಮಾಡಬಹುದು. ಸುಣ್ಣ ಸಾಮಾನ್ಯವಾಗಿ ಪುಡಿ ಸುಣ್ಣ ಪ್ರಯೋಗ ಮಾಡ್ತೀವಿ. ಇದರಲ್ಲಿ ಹರಳು ಸುಣ್ಣ ಅಂದ್ರೆ ಗ್ರಾನ್ಯುಲೇಟೆಡ್ ಲೈಮ್ ಅಥವಾ ಗ್ರಾನ್ಯುಲೇಟೆಡ್ ಡೋಲಮೈಟ್ ಈ ಬೇರ್ ಸುತ್ತಲೂ ಅಥವಾ ಡ್ರಿಪ್ ಸರ್ಕಲ್ ಸುತ್ತಲೂ ಹಾಕಿದ್ರೆ ಬಹಳ ಉತ್ತಮ. ಅದು pH ನ 5.5-6.2 ಅಥವಾ 6.5 ಏರಿಸುತ್ತೆ. ಆವಾಗ ನೀವು ಸಾರಜನಕ ರಂಜಕ ಮತ್ತೆ ಪೊಟ್ಯಾಶ್ ಹಾಕಿದ್ದು ಬಹಳ ಒಳ್ಳೆ ರೀತಿಯಿಂದ ನ್ಯೂಟ್ರಿಷನ್ ಎಫಿಷಿಯಂಟ್ ಆಗಿ ಹೀರ್ಕೊಂಡು ಒಳ್ಳೆ ಇಳುವರಿ ಒಳ್ಳೆ ಕ್ವಾಲಿಟಿನೂ ಸಿಗುತ್ತೆ. ಎರಡನೇ ವಿಷಯ ಏನಂತ ಹೇಳಿದ್ರೆ, ಸಾರಜನಕ ರಂಜಕ ಪೊಟ್ಯಾಶನ್ನ ಮೇಜರ್ ನ್ಯೂಟ್ರಿಯಂಟ್ಸ್ ಹೇಳ್ತೀವಿ, ಇದು ಕಾಫಿ ಗಿಡಕ್ಕೆ ಬಹಳ ಮುಖ್ಯ. ಈ ಸಾರಜನಕ ಯಾವ ರೂಪದಲ್ಲಿ ತಗೊಳ್ಳುತ್ತೆ ಅಂತ ಹೇಳಿದ್ರೆ ನೈಟ್ರೇಟ್ ರೂಪದಲ್ಲಿ ತಗೊಳ್ಳುತ್ತೆ. ನೈಟ್ರೇಟ್ ರೂಪದಲ್ಲಿ ತಗೊಂಡ್ರು ಸಹ ಇದರಲ್ಲಿ ಒಂದು ತೊಂದರೆ ಇದೆ. ತೊಂದರೆ ಏನಂತ ಹೇಳಿದ್ರೆ, ಇದು ಹಾಕಿದ ಕೂಡಲೇ ನೈಟ್ರೇಟ್ ಅನ್ನೋದು ಮಾಲಿಕ್ಯೂಲ್ ಏನಾಗುತ್ತೆ, ಆ ಮಣ್ಣಲ್ಲಿ ಹಿಡಿಯೋ ಒಂದು ಶಕ್ತಿ ಇಲ್ಲ. ಈ ನೈಟ್ರೇಟ್ ನೀರಲ್ಲಿ ಕೊಚ್ಚಿಕೊಂಡು ಪೋಲಾಗೋದು. ಹಾಗಾಗಿ ನೈಟ್ರೋಜನ್ ಬಳಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ 3 ಅಥವಾ 4 ಹಾಕಿದ್ರೆ ಸರಿಯಾದ ರೀತಿಯಲ್ಲಿ ನೀವು ಹಾಕಿದ್ದು ಸಾರ್ವಜನಿಕ ಹೀರ್ಕೊಳ್ಳುತ್ತೆ ಮತ್ತೆ ಅದರ ಇಳುವರಿನೂ ಅದರ ಕ್ವಾಲಿಟಿನೂ ಹೆಚ್ಚು ಮಾಡುತ್ತೆ. ಇದು ಸಾರ್ವಜನಿಕ ವಿಚಾರ. ದೆನ್ ರಂಜಕ ಯಾವುದು ಅಂತ ಹೇಳಿದ್ರೆ ಇದು ಫಿಕ್ಸೇಷನ್ ಆಗೋದು ಕೂರ್ಗ್ ಎಸ್ಟೇಟ್ ಅಲ್ಲಿ ಬಹಳ ಹೆಚ್ಚು. ಹಾಗಾಗಿ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ ಹಾಕೋ ಒಂದು ಫಾಸ್ಫರಸ್ ಅಥವಾ ರಂಜಕ ಬಂದು 50% ಅಥವಾ 30% ಮಾತ್ರ ಹಾಕಿ, ಯಾಕೆಂದ್ರೆ ಅಲ್ಲಿ ಹೆಚ್ಚಾಗಿ ಫಿಕ್ಸೇಷನ್ ಆಗಿರೋದ್ರಿಂದ. ಅದರ ಜೊತೆಗೆ ನೀವು ಸೂಕ್ಷ್ಮ ಜೀವಾಣುಗಳು ಅಥವಾ ಬಯೋಫರ್ಟಿಲೈಸರ್ಸ್ ಪ್ರಯೋಗ ಮಾಡಿದ್ರೆ ಅಲ್ಲಿ ಫಿಕ್ಸ್ ಆಗಿರುವಂತ ಫಾಸ್ಫರಸ್ ನ ಬಿಡುಗಡೆ ಮಾಡಿಸಿ ಆ ಗಿಡಕ್ಕೆ ಕೊಡುತ್ತೆ. ಹಾಗಾಗಿ ಇದರಲ್ಲಿ ಖರ್ಚು ಕಮ್ಮಿ, ಗಿಡಗಳಿಗೂ ಒಳ್ಳೇದು, ಮತ್ತೆ ಮಣ್ಣಿನ ಆರೋಗ್ಯ ರೀತಿಯಲ್ಲಿನೂ ಬಹಳ ಒಳ್ಳೇದು. ಮೂರನೇದು ಬಂದು ಪೊಟ್ಯಾಶ್. ಇದು ಏನಂದ್ರೆ ಕಾಫಿ ಕ್ವಾಲಿಟಿಗೆ ಬಹಳ ಮುಖ್ಯವಾದ ಒಂದು ಪೋಷಕಾಂಶ. ಹಾಗಾಗಿ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ಹಾಕಿದ ಪೊಟ್ಯಾಶಿಯಂ 60-85% ಯೂಸ್ ಎಫಿಷಿಯನ್ಸಿ ಇರುತ್ತೆ, ಆದ್ರೆ ಮಳೆ ಬಂದಾಗ ಈ ಪೊಟ್ಯಾಶಿಯಂ ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ಇದನ್ನ 3 ಸರ್ತಿ ಹೆಚ್ಚಾಗಿ ಪೋಸ್ಟ್ ಮಾನ್ಸೂನ್ ಅಂದ್ರೆ ಮಳೆ ಬಂದಿದ ಆದ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಹಾಕಿದ್ರೆ ಆವಾಗ ಈ ಕಾಯಿ ಕಟ್ಟೋ ಸಮಯ, ಆ ಕಾಯಿ ಕಟ್ಟೋದಕ್ಕೆ ಮತ್ತೆ ಅದನ್ನ ಕ್ವಾಲಿಟಿ ಹೆಚ್ಚಿಗೆ ಮಾಡಿಸಕ್ಕೆ ಈ ಪೊಟ್ಯಾಶಿಯಂ ಬಹಳ ಅಗತ್ಯ ಅಂತ ಹೇಳ್ತಿದ್ದೀನಿ. ಇದು 3 ವಿಷಯಗಳು ಬಂದು ಮೇಜರ್ ನ್ಯೂಟ್ರಿಯಂಟ್ಸ್ ಅಥವಾ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಬಗ್ಗೆ. ಸೆಕೆಂಡರಿ ನ್ಯೂಟ್ರಿಯಂಟ್ ಅಂತ ಹೇಳೋದಾದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಪೊಟ್ಯಾಶಿಯಂ. ಈ ಮಣ್ಣಲ್ಲಿ ಕ್ಯಾಲ್ಸಿಯಂನ ಕೊರತೆ ಹೆಚ್ಚಾಗಿ ಕಂಡು ಬಂತು. ಈ ಕ್ಯಾಲ್ಸಿಯಂಗೂ ಮತ್ತೆ ಈ ಮಣ್ಣಿನ ಸಂಬಂಧ ಈ ತರ ಇದೆ. ಕ್ಯಾಲ್ಸಿಯಂ ಈ ಮಣ್ಣಲ್ಲಿ 75% ಇರಬೇಕು, ಅಂದ್ರೆ ಬೇಸ್ ಸ್ಯಾಚುರೇಷನ್ ಅಂತ ಹೇಳ್ತೀವಿ. ಬೇಸ್ ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ, ಪೊಟ್ಯಾಶಿಯಂ, ಇದು 4 ಸೇರಿದೆ, ಅದು ಬೇಸಸ್ ಅಂತ ಹೇಳ್ತೀವಿ. ಈ ಬೇಸಸ್ ಅಲ್ಲಿ ಮುಖ್ಯವಾದದ್ದು ಕ್ಯಾಲ್ಸಿಯಂ. ಆದ್ರೆ ಈ ಮಣ್ಣಲ್ಲಿ ಈ ಕ್ಯಾಲ್ಸಿಯಂನ ಕೊರತೆ ಇರೋ ಕಾರಣ ಇದು ಬೇಸ್ ಸ್ಯಾಚುರೇಷನ್ ಕಮ್ಮಿ ಇದೆ. ಹಾಗಾಗಿ ನಾವು ಇದನ್ನು ಹೆಚ್ಚಿಗೆ ಮಾಡಿಸೋದಕ್ಕೋಸ್ಕರ ಸುಣ್ಣದ ಬಳಕೆ ಮಾಡಬೇಕು. ಅದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಇರುವಂತದ್ದು. ಹಾಗಾಗಿ ಇದು ಗ್ರಾನ್ಯುಲೇಟೆಡ್ ಲೈಮ್ ಆದ್ರೆ, ಗ್ರಾನ್ಯುಲೇಟೆಡ್ ಡೋಲಮೈಟ್ ಆದ್ರೆ 3 ಬಾರಿ ಪ್ರಯೋಗ ಮಾಡಿ, ಅಥವಾ ಪುಡಿ ಸುಣ್ಣ ಆದ್ರೆ ಅದನ್ನು ಪ್ರಯೋಗ ಮಾಡಿ ಕ್ಯಾಲ್ಸಿಯಂ ಬೇಸ್ ಸ್ಯಾಚುರೇಷನ್ ಹೆಚ್ಚು ಮಾಡಿಸೋದು ಬಹಳ ಬಹಳ ಉತ್ತಮ. ಬೇಸ್ ಸ್ಯಾಚುರೇಷನ್ ಅಲ್ಲದೆ ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅದೂ ಹೆಚ್ಚಿಗೆ ಮಾಡಿಸಿದ್ರೆ ಕಾಫಿ ಗಿಡಕ್ಕೂ ಒಳ್ಳೇದು, ಆ ಪೋಷಕಾಂಶ ಹೀರ್ಕೊಳ್ಳೋ ಶಕ್ತಿನೂ ಹೆಚ್ಚಿಗಾಗುತ್ತೆ. ಮೂರನೇ ವಿಷಯ ಏನಂತ ಹೇಳಿದ್ರೆ ಈ ಗಂಧಕನು ಮತ್ತೆ ಕಾಫಿ ಗಿಡಕ್ಕೂ ಸಂಬಂಧ ಈ ರೀತಿ ಇದೆ. ಆ ಕಾಫಿ ಗುಣಮಟ್ಟನ ಏರಿಸೋದಕ್ಕೆ ಈ ಸಲ್ಫರ್ ಬಹಳ ಮುಖ್ಯ. ಹಾಗಾಗಿ ನನ್ನ ಮನವಿ ಏನಂದ್ರೆ ಕಾಫಿ ಬೆಳೆಗಾರರೆಲ್ಲಾನು ಈ ಸಲ್ಫರ್ ಪೋಸ್ಟ್ ಮಾನ್ಸೂನ್ ಅಂದ್ರೆ ಮಳೆ ಬಿದ್ದ ನಂತರ ಪ್ರಯೋಗ ಮಾಡಿದಾಗ, ಕಾಯಿ ಕಟ್ಟೋ ಸಮಯ, ಕ್ವಾಲಿಟಿ ಹೆಚ್ಚಿಗೆ ಮಾಡಿಸೋ ಸಮಯ, ಆ ಸಮಯದಲ್ಲಿ ಸಲ್ಫರ್ ಪ್ರಯೋಗ ಮಾಡಿದ್ರೆ ಬಹಳ ಒಳ್ಳೇದು. ಮೂರನೇ ಹಂತದಲ್ಲಿ ಇರೋದು ಮೈಕ್ರೋ ನ್ಯೂಟ್ರಿಯಂಟ್ಸ್. ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ ಜಾತಿಗೆ ಸೇರಿದ್ದು ಬಂದು ಅಯನ್, ಮ್ಯಾಂಗನೀಸ್, ಜಿಂಕ್, ಕಾಪರ್, ಮಾಲಿಬ್ಡಿನಮ್, ಬೋರಾನ್ ಅಂತ ಹೇಳ್ತೀವಿ. ಈ ಮಣ್ಣಲ್ಲಿ ಕಮ್ಮಿ ಇರುವಂತದ್ದು 2, ಜಿಂಕು ಮತ್ತೆ ಬೋರಾನ್. ಹಾಗಾಗಿ ಜಿಂಕ್ ಸಲ್ಫೇಟ್ 20-25 kg 1 ಎಕರೆಗೆ, ಅದೇ ರೀತಿ ಬೋರಾಕ್ಸ್ ಬಂದು 5 kg 1 ಎಕರೆಗೆ ಬಳಸಿದ್ರೆ ಬಹಳ ಉತ್ತಮ. ಹೀಗಾಗಿ ನನ್ನ ಮನವಿ ಬೆಳೆಗಾರರಿಗೆ ಇಷ್ಟೇನೆ, ದಯವಿಟ್ಟು ಬರೀ ರಸಗೊಬ್ಬರಗಳು ಮಾತ್ರ ನಂಬಬೇಡಿ. ಮಣ್ಣಿನ ಆರೋಗ್ಯ ನಿಟ್ಟಿನಲ್ಲಿ ನೀವು ರಸಗೊಬ್ಬರಗಳು ಜೊತೆಗೆ ಬಯೋಫರ್ಟಿಲೈಸರ್ಸ್ ಮತ್ತೆ ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳ ಗೊಬ್ಬರ ಇದನ್ನ ಸಮತೋಲನವಾಗಿ ಬಳಸಿದ್ರೆ, ಇಂಟಗ್ರೇಟೆಡ್ ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆವಾಗ ಮಣ್ಣಿನ ಪೋಷಕಾಂಶಗಳಾಗ್ಲಿ, ಮಣ್ಣಿನ ಮೈಕ್ರೋ ಆರ್ಗಾನಿಸಂ ಆಗ್ಲಿ ಹೆಚ್ಚಾಗಿ ಚೆನ್ನಾಗಿ ರೀತಿಯಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ. ಈ ರೀತಿಯಲ್ಲಿ ಮಣ್ಣಿನ ಆರೋಗ್ಯ ಒಂದ್ ಕಡೆ, ಎಕೋ ಸಿಸ್ಟಮ್ ಒಂದ್ ಕಡೆ, ಕಾಫಿ ಗ್ರೋತ್ ಒಂದ್ ಕಡೆ, ಮತ್ತೆ ಪ್ರೊಡಕ್ಷನ್ ಮತ್ತೆ ಕ್ವಾಲಿಟಿ ಎಲ್ಲಾನು ಸೇರಿದ ವಿಷಯ. ಹಾಗಾಗಿ ಇಂಟಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಥವಾ ಬ್ಲಾಕ್ ಸ್ಪೆಸಿಫಿಕ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಬಳಸಿದ್ರೆ ಎಲ್ಲ ಬೆಳೆಗಾರರಿಗೆ ಒಳ್ಳೇದಾಗುತ್ತೆ. ಕೊನೆಯಲ್ಲಿ ನಾನು ಹೇಳೋದು ಇಷ್ಟೇನೆ, ದಯವಿಟ್ಟು ಮಣ್ಣನ್ನ ಪರೀಕ್ಷೆ ಮಾಡಿ, ಆ ಪರೀಕ್ಷೆ ಮಾಡಿದ ನಂತರ ಆ ಪರೀಕ್ಷೆಯಲ್ಲಿ ಏನೇನು ಪೋಷಕಾಂಶ ಕೊರತೆ ಇದೆಯೋ, ಹೆಚ್ಚಿಗಿದೆಯೋ ಅದನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ನೀವು ಪೋಷಕಾಂಶ ಬಳಕೆ ಮಾಡಿ, ಮತ್ತೆ ಮೈಕ್ರೋ ಆರ್ಗಾನಿಸಮ್ಸ್ ಮತ್ತೆ ಗೊಬ್ಬರಗಳನ್ನ ಬಳಸಿ, ತಿಪ್ಪೆ ಗೊಬ್ಬರಗಳನ್ನು ಬಳಸಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿ, ಚೆನ್ನಾಗಿರಿ. ಡಾಕ್ಟ್ರೆ, ತಾವು ಹೇಳ್ತಾ ಇದ್ರಿ 1860 ಕಾಣುತ್ತಿದ್ದ ಕಾಫಿಯ ಇಳುವರಿ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ ಕಾರ್ಯಕ್ರಮದಲ್ಲಿ. ಸಾವಯವ ಪದಾರ್ಥಗಳು ಚೆನ್ನಾಗಿದ್ರೆ ಬೆಳೆ ಆರೋಗ್ಯಕರವಾಗಿರುತ್ತೆ, ಮತ್ತೆ ಎಷ್ಟೋ ಸಮಸ್ಯೆಗಳು ಹತ್ತಿರ ಬರೋದಿಲ್ಲ, ಆ ಬಗ್ಗೆ ಹೇಳಿ. ಈಗ ಹೇಗೆ ನಮ್ಮ ಜನರ ಆರೋಗ್ಯ ಮುಖ್ಯವೋ ಅದೇ ರೀತಿ ನಮ್ಮ ಮಣ್ಣಿನ ಆರೋಗ್ಯವೂ ಮುಖ್ಯ. ಯಾಕೆಂತ ಹೇಳಿದ್ರೆ ಅದು ನ್ಯಾಚುರಲ್ ಪ್ರಾಡಕ್ಟ್ ಅಂತೀವಿ, ಮನುಷ್ಯನ ಶಕ್ತಿಯಿಂದ ಅದು ಖಂಡಿತ ಆಗುವಂತ ಒಂದು ಪದಾರ್ಥ ಅಲ್ವೇ ಅಲ್ಲ. ಈ ಮೇಲಿನ ಮಣ್ಣಿನ ಪದರು ಸಾಮಾನ್ಯವಾಗಿ 2000 ವರ್ಷಕ್ಕಿಂತ ಹೆಚ್ಚು ನಂತರ ಸೃಷ್ಟಿ ಮಾಡಿದನ್ನು ನಾವು ಮೇಲ್ ನೋಡ್ತಾ ಇದ್ವಿ. ಹಾಗಾಗಿ ನಾವು ಈ 2000 ವರ್ಷದಲ್ಲಿ ಸೃಷ್ಟಿ ಆಗಿರೋ ಮಣ್ಣನ್ನ ಆರೋಗ್ಯ ಮತ್ತೆ ಅದನ್ನ ಕಾಪಾಡಲಿಲ್ಲ ಅಂತ ಹೇಳಿದ್ರೆ ನಾವು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದ್ದು ನಮ್ಮ ಸದ್ಗುರುನವರು ಸೇವ್ ದ ಸಾಯಿಲ್ ಅನ್ನೋದು 30,000 ಕಿಲೋಮೀಟರ್ ಮೋಟರ್ ಸೈಕಲ್ ತಾನೇ ಓಡಾಡಿ ಎಲ್ಲರಿಗೂ ಈ ವಿಚಾರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅವರು ಹೇಳಿಕೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ 50 ವರ್ಷದಲ್ಲಿ ಈ ಮಣ್ಣು ಏನು ನೋಡ್ತಾ ಇದೀವೋ ಅದು ಎಲ್ಲ ಪೋಲ್ ಆಗುತ್ತೆ, ಮತ್ತೆ ಎಲ್ಲ ಕೊಚ್ಕೊಂಡೋಗುತ್ತೆ, ಮತ್ತೆ ಡೆಸರ್ಟಿಫಿಕೇಶನ್ ಆಗುತ್ತೆ ಅನ್ನೋದು ಅವರು ತಿಳಿಸಿದ್ದಾರೆ. ಸದ್ಗುರು ತಿಳಿಸಿದ ಅಲ್ಲದೆ ವಿಶ್ವದಲ್ಲಿ ಎಲ್ಲಾ ಮಣ್ಣಿನ ಮುಖ್ಯಸ್ಥರು ಅಥವಾ ಪ್ರೊಫೆಸರ್ಗಳು ಇದರ ಬಗ್ಗೆನೆ ಹೇಳಿದ್ದಾರೆ. ಮುಖ್ಯವಾಗಿ ಡಾಕ್ಟರ್ ರತನ್ ಲಾಲ್ ಅನ್ನೋರು ಅಮೆರಿಕಾದಲ್ಲಿ ಪ್ರೊಫೆಸರ್ ಆದರು, ಬಟ್ ನಮ್ಮ ದೇಶದವರು. ಅವರಿಗೆ ವರ್ಲ್ಡ್ ಫುಡ್ ಪ್ರೈಸ್ ಸಿಕ್ಕಿದೆ ಹೋದ ವರ್ಷ. ಈ ವರ್ಲ್ಡ್ ಫುಡ್ ಪ್ರೈಸ್ ಅಂದ್ರೆ ನೊಬೆಲ್ ಪ್ರೈಸ್ ಸಮ. ಅದು ಅವರ ಒಂದು 60 ವರ್ಷ ಸೇವೆಯಲ್ಲಿ ಎಷ್ಟೋ ಗ್ರಂಥಗಳು ಬರೆದಿದ್ದಾರೆ. ಆ ಗ್ರಂಥಗಳಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಮಣ್ಣನ್ನ ಕಾಪಾಡೋದು ನಮ್ಮ ಕೈಯಲ್ಲಿದೆ, ಆ ಮಣ್ಣಿನ ಆರೋಗ್ಯ ಕಾಪಾಡಲೇಬೇಕು, ಅದು ಕಾಪಾಡಲಿಲ್ಲ ಅಂದ್ರೆ ನಮಗೆ ಕಷ್ಟಕಾಲ ಬಂತು, ಆ ಕಾಲ ಇವಾಗ ಎದ್ದು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಗೆ ಮಾಡಿಸೋದಕ್ಕೆ ರಸಗೊಬ್ಬರ ಬಳಕೆ ಒಂದು ಕಡೆ ಇರಲಿ, ಜೀವಾಣುಗಳು ಮತ್ತೆ ತಿಪ್ಪೆ ಗೊಬ್ಬರಗಳು ಕಾಂಪೋಸ್ಟ್ಗಳು ಅದನ್ನ ಹೆಚ್ಚಿಗೆ ಮಾಡಿಸಿ ಅದನ್ನ ಜೀವ ತುಂಬಿಸಿ, ಅದೇ ಜೀವ ರಸಗೊಬ್ಬರಗಳು ಅಲ್ಲ, ಈ ತಿಪ್ಪೆ ಗೊಬ್ಬರ ಮತ್ತೆ ಜೀವಾಣುಗಳು ಇದನ್ನ ತುಂಬಿಸಿದಾಗ ಮಣ್ಣಲ್ಲಿ ಜೀವ ನಾವು ತುಂಬಿಸ್ತೀವಿ. ಆ ಮಣ್ಣಲ್ಲಿ ಜೀವ ತುಂಬಿಸಿದ್ರೆ ನಮ್ಮ ಆರೋಗ್ಯನು ಚೆನ್ನಾಗಿ ನೋಡಿಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಒಂದೇ ಒಂದು ಮನವಿ ಹೇಳೋದು ಏನಂತ ಹೇಳಿದ್ರೆ, ರಸಗೊಬ್ಬರನ ಬಳಕೆ ದಯವಿಟ್ಟು ಮಾಡಿ, ಅದರ ಜೊತೆಗೆ ಬಯೋ ಫರ್ಟಿಲೈಸರ್ಸ್ ಆಗಲಿ, ಕಾಂಪೋಸ್ಟ್ ಆಗಲಿ, ತಿಪ್ಪೆ ಗೊಬ್ಬರ ಆಗಲಿ, ಇದನ್ನು ಸಮವಾಗಿ ಬಳಸಿದ್ರೆ ಬಹಳ ಒಳ್ಳೆಯದು. ಆ ನಿಟ್ಟಿನಲ್ಲಿ ಇಂಟಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಎರಡು ಸಮವಾಗಿ ಪ್ರಯೋಗ ಮಾಡಬೇಕು ಅನ್ನೋದು ಕೇಳಿದೆ. ಅದೇ 1860ರಲ್ಲಿ ಕಾಫಿ ತೋಟಗಳಲ್ಲಿ ಸಿಗ್ತಾ ಇದ್ದ ಇಳುವರಿ ಎಷ್ಟಿತ್ತು ಅಂತ ಹೇಳ್ತಾ ಇದ್ರಿ? ಆವಾಗ 1562 ಕೆಜಿ ಒಂದು ಹೆಕ್ಟರ್ಗೆ. ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಕಮ್ಮಿ ಆಗಿ ಆಗಿ ಬಹಳ ಕಮ್ಮಿ ಆಗ್ತದೆ. ಇದು ಮತ್ತೆ ಸುಧಾರಣೆ ಮಾಡಬೇಕಾದ್ರೆ ಮತ್ತೆ ಜೀವ ತುಂಬಿಸಲೇಬೇಕು, ಆ ನಿಟ್ಟಿನಲ್ಲಿ ಇದನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದೆ. ಇವತ್ತು ತಾವು ಕಂಡಂತೆ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಬೆಳೆಗಾರರು ಹಾಕುತ್ತಿರುವ ರಾಸಾಯನಿಕ ಗೊಬ್ಬರಗಳ ಬಗ್ಗೆ, ಬಳಸುವ ಸಾವಯವ ಗೊಬ್ಬರಗಳ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ಈಗ ಕಾಫಿ ಮಂಡಳಿಯವರು ಹೇಳ್ತಾ ಇದ್ದಾರೆ, ಕೃಷಿ ವಿಜ್ಞಾನ ಕೇಂದ್ರದವರು, ಅರೇಬಿಕ ಕಾಫಿಗೆಷ್ಟು, ರೋಬಸ್ಟ್ ಕಾಫಿಗೆಷ್ಟು, ಇಳುವರಿಯ ಒಂದು ಆಧಾರದ ಮೇಲೆ ಇಷ್ಟು ಹೆಚ್ಚಿಗೆ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು, ಅಲ್ಲಿರುವ ಬೆಳೆಗಳ ಮೇಲೆ ಇಂತಿಷ್ಟು ಗೊಬ್ಬರ ಕೊಡಬೇಕಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಆದರೂ ಬಹಳಷ್ಟು ಜನ ಕಡಿಮೆ ಬಳಸ್ತಾರೆ ಅಥವಾ ಯದ್ವತದ್ವ ಉಪಯೋಗಿಸ್ಕೊಳ್ತಾರೆ ಅನ್ನೋ ತರನು ಮಾತುಗಳನ್ನು ನಾವು ಕೇಳ್ತಾ ಇದ್ವಿ. ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬಹಳ ಮುಖ್ಯವಾದ ಮಾತು ಇದು. ಸಾವಯವ ಗೊಬ್ಬರ ಬಳಕೆ ಮಾಡಲೇಬೇಕು. ಎಷ್ಟೋ ಜನ ಸಾವಯವ ಗೊಬ್ಬರ ಬಳಕೆ ಮಾಡಿದವರು ಅವರು ಯಾವ ರೀತಿ ಮಣ್ಣಿನ ಆರೋಗ್ಯ ಕಮ್ಮಿ ಆಗಿದೆ ಅವರಿಗೆ ಗೊತ್ತಿದೆ. ಹಾಗಾಗಿ ಸಾವಯವ ಗೊಬ್ಬರ ಬಳಕೆ ಕೆಲವರು ಆದಾಯ ಇರೋರು ಹೆಚ್ಚಿಗೆ ಪ್ರಯೋಗ ಮಾಡ್ತಾರೆ, ಇಲ್ಲದೆ ಇರೋರು ಸ್ವಲ್ಪ ಮಟ್ಟಿಗೆ ಅವರು ಪ್ರಯೋಗ ಮಾಡ್ತಾರೆ. ಸಾಮಾನ್ಯವಾಗಿ ರೆಕಮೆಂಡೇಶನ್ ಪ್ರಕಾರ ಏನಂತ ಹೇಳಿದ್ರೆ, 2 ವರ್ಷ ಅಥವಾ 3 ವರ್ಷ ಒಂದ್ಸರಿ 1 ಎಕರೆಗೆ 15-20 ಟನ್ ಅಂತ ಹೇಳ್ತಾರೆ. ನಾನು ಹೇಳೋದು 2 ವರ್ಷ ಅಥವಾ 3 ವರ್ಷ ಒಂದ್ಸರ್ತಿ ಬದಲು ಪ್ರತಿ ವರ್ಷ ನೀವು 1 ಎಕರೆಗೆ ಸ್ವಲ್ಪ ಮಟ್ಟಕ್ಕೆ ಕೊಟ್ರೆ ಸದಾ ಆರೋಗ್ಯನ ಕಾಪಾಡಬಹುದು, ಅದರಲ್ಲಿ ಜೀವಾಣು ತುಂಬಿಸಬಹುದು. ಯಾಕೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಹಾಕಿದ್ರೆ ಅಲ್ಲಿ ಸೂಕ್ಷ್ಮ ಜೀವಾಣುಗಳು ಬೆಳಕೆ ಹೆಚ್ಚಿಗಾಗುತ್ತೆ. ಹಾಗಾಗಿ ಜೀವಾಣುಗಳು ಹೆಚ್ಚಿಗಾದ್ರೆ ಇಂಗ್ಲಿಷ್ ಅಲ್ಲಿ ಅದೇ ಬಯೋ ಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಹೇಳ್ತೀವಿ. ಆ ಜೀವಾಣುಗಳು ಏನ್ ಮಾಡುತ್ತೆ, ಮಣ್ಣಲ್ಲಿ ಇರೋ ಪೋಷಕಾಂಶಗಳು ಹೆಚ್ಚಾಗಿ ರಂಜಕ ಅಲ್ಲಿ ಫಿಕ್ಸ್ ಆಗಿರೋದನ್ನ ಬಿಡುಗಡೆ ಮಾಡುತ್ತೆ. ಆ ರೀತಿಯಲ್ಲಿ ನೀವು ಈ ರಾಸಾಯನಿಕ ಗೊಬ್ಬರ ರಂಜಕ ಖರ್ಚನ್ನು ಕಮ್ಮಿ ಮಾಡಿ ಇದನ್ನ ಬಳಸಿದ್ರೆ ಬಹಳ ಉತ್ತಮ. ಅದೇ ರೀತಿ ಪೊಟ್ಯಾಸಿಯಂ ಎಷ್ಟೋ ತೋಟದಲ್ಲಿ ಬಹಳ ಹೆಚ್ಚಿಗಿದೆ, ಬೇಕಾಗಿರೋದಕ್ಕಿಂತ ಹೆಚ್ಚಿಗಿದೆ. ಹಾಗಾಗಿ ಅದನ್ನ ಬಳಕೆಯನ್ನು ಕಮ್ಮಿ ಮಾಡಿ. ಈ ಎರಡ್ ರೀತಿಯಿಂದ ರಂಜಕ ಮತ್ತು ಪೊಟ್ಯಾಶ್ ಬಳಕೆ ಕಮ್ಮಿ ಮಾಡಿದ್ರೆ ಒಳ್ಳೇದು. ಒಂದು, ನಿಮ್ಮ ಖರ್ಚು ಹೆಚ್ಚು ದೃಷ್ಟಿಯಲ್ಲಿ ಅದು ಕಮ್ಮಿ ಒಳ್ಳೇದು, ಜೊತೆಯಲ್ಲಿ ಮಣ್ಣಿನ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದಾಗುತ್ತೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಅಂದ್ರೆ ಎಷ್ಟು ಬೇಕಾಗಿದೆಯೋ ಅಷ್ಟನ್ನ ಪ್ರಯೋಗ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ನೀವು ರಸಗೊಬ್ಬರಗಳು ಮತ್ತೆ ಸಾವಯವ ಗೊಬ್ಬರಗಳು ಪ್ರಯೋಗ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಹೇಳಿ, ಈಗ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಲಾಗ್ತಾ ಇದೆ ನಮ್ಮ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ? ತಾವು ಅಂದ್ಕೊಂಡಂತೆ ಪರವಾಗಿಲ್ವಾ ಅಥವಾ ಕಡಿಮೆ ಇದೆಯಾ ಅಥವಾ ಹೆಚ್ಚಿಗಿದೆಯಾ, ಏನಂತೀರಿ? 1000 ಮಣ್ಣು ಮಾದರಿನ ಪರೀಕ್ಷೆ ಮಾಡಿದ್ವಿ. 10 ವರ್ಷ ಹಿಂದೆ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಸಾವಯವ ವಸ್ತು ಆರ್ಗ್ಯಾನಿಕ್ ಮ್ಯಾಟರ್ ಅದು 3%, 5%, 7% ತನಕ ಕಂಡು ಬಂತು. ಹೋಗ್ತಾ ಹೋಗ್ತಾ ನಮಗೆ ಏನು ಫಲಿತಾಂಶದಲ್ಲಿ ಕಂಡು ಬರ್ತಾ ಅಂದ್ರೆ 2-1%, ಕೆಲವು ಕಡೆ 0.75, ಇನ್ನು ಕಮ್ಮಿ ಆಗ್ತಾ ಆಗ್ತಾ ಇದ್ರೆ ಅಂದ್ರೆ ಅರ್ಥ ಏನು, ಇವರು ಹಾಕೋ ಸಾವಯವ ಗೊಬ್ಬರ ಪ್ರಮಾಣ ಕಮ್ಮಿ ಆಗ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇನೆ, ನೀವು ಸಾವಯವ ಗೊಬ್ಬರ ಪ್ರತಿ ವರ್ಷ ಪ್ರಯೋಗ ಮಾಡಿದ್ರೆ 1%ಗಿಂತ 2% 3% ತಗೊಂಡ್ಬಂದ್ರೆ ನಿಮ್ಮ ಮಣ್ಣಿನ ಆರೋಗ್ಯ ಚೆನ್ನಾಗಾಗುತ್ತೆ, ಕಾಫಿ ಇಳುವರಿಗೂ ಒಳ್ಳೇದು, ಕಾಫಿ ಬೆಳೆಗೂ ಒಳ್ಳೇದು ಅಂತ ಹೇಳ್ತಾರೆ. ಹಾಕುವ ರಾಸಾಯನಿಕ ಗೊಬ್ಬರಗಳ ಪ್ರಮಾಣದಲ್ಲೇ ಹೇಗೆ ಹಿಡಿತವನ್ನು ಇಟ್ಕೊಳ್ಬೇಕಂತ ಹೇಳ್ತದ್ರೆ, ಎಷ್ಟೋ ಜನ ಶಿಫಾರಸಿತಕ್ಕಂತೆ ಬಳಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೇಳ್ತಿದೀವಿ. ಅತಿ ಮುಖ್ಯವಾದ ಇದು ಒಂದು ಪ್ರಶ್ನೆ. ಆ ಪ್ರಶ್ನೆಯನ್ನ ಉತ್ತರಿಸಲಿಗೋತರ ಈ ಒಂದು ಸೆಮಿನಾರ್ ಅನ್ನು ಏರ್ಪಡಿಸಿದ್ರು. ನಾನು ಇಡೀ ಕೂರ್ಗಲ್ಲಿ, ಇಡೀ ಚಿಕ್ಕಮಂಗಳೂರು ಮತ್ತೆ ಹಾಸನ, ಸಕಲೇಶ್ಪುರ ಸುಮಾರು ಕಡೆ ಓಡಾಡಿದೀನಿ. ರೈತರು ಯಾವ ರೀತಿ ಇದ್ದಾರಂದ್ರೆ, ದೊಡ್ಡ ದೊಡ್ಡ ರೈತರು ಹೆಚ್ಚಾಗಿ ಪ್ರಯೋಗ ಮಾಡ್ತಾ ಇದಾರೆ, ಬೇಕಾಗಿದ್ದ ಒಂದು ಪ್ರಮಾಣಗಿಂತ ಹೆಚ್ಚಾಗಿ ಪ್ರಯೋಗ ಮಾಡ್ತಾರೆ. ಅದು ಖಂಡಿತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ನಾವು 3 ಹೊತ್ತು ಊಟ ಮಾಡಬಹುದು, 4 ಹೊತ್ತು ಕಷ್ಟಪಟ್ಟು ಮಾಡಬಹುದು, 5-6 ಹೊತ್ತು ಮಾಡಕ್ ಆಗಲ್ಲ. ಅದೇ ರೀತಿಯಲ್ಲಿ ಕಾಫಿ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡಿದ್ರೆ ಒಳ್ಳೇದು. ಅದೇ ರೀತಿಯಲ್ಲಿ ಯಾವ್ದನ್ನು ಬಳಕೆ ಮಾಡ್ಬೇಕು ಅದನ್ನು ಬಹಳ ಮುಖ್ಯ. ಒಂದು ಉದಾಹರಣೆ ಹೇಳ್ತೀನಿ. ಈಗ ತಮಗೆ ಏನ್ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ, ರಂಜಕ ಈಗಾಗಲೇ ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ಇಷ್ಟು ಅಷ್ಟು ಅಲ್ಲ, ಟೋಟಲ್ ಫಾಸ್ಫರಸ್ ರೇಂಜ್ ಎಷ್ಟಿತ್ತು ಅಂದ್ರೆ 2000 ಗಿಂತ 4000 6000 ತನಕ ಇದೆ. ಈ ಟೋಟಲ್ ಫಾಸ್ಫರಸ್ ಬಂದು ಅವೈಲೇಬಲ್ ಫಾಸ್ಫರಸ್ ಗಿಂತ 5 ಪಟ್ಟು ಹೆಚ್ಚು. 5 ಪಟ್ಟು ಹೆಚ್ಚಿದ್ರೆ ಯಾಕೆ ಮತ್ತೆ ಹಾಕೋದು ಅನ್ನೋದು ಪ್ರಶ್ನೆ. ನಾವು ಏನ್ ಮಾಡ್ಬೇಕು ಅಂದ್ರೆ, ಅಲ್ಲಿ ಇಟ್ಟು ಇರೋ ಒಂದು ಫಾಸ್ಫರಸ್ ನ ಬಿಡುಗಡೆ ಮಾಡಿಸಿದ್ರೆ ಸಾಕು, ಅದಕ್ಕೆ ನೀವು ಬಯೋಫರ್ಟಿಲೈಸರ್ ಹಾಕಿ ಅಂತ. ಹಾಗಾಗಿ ನೀವು ಎಷ್ಟು ಪ್ರಮಾಣದಲ್ಲಿ DAP ಪ್ರಯೋಗ ಮಾಡ್ತೀರಾ ಅದನ್ನ ದಯವಿಟ್ಟು ಕಮ್ಮಿ ಮಾಡಿ. 50% ಅಲ್ಲ, 30% 20% ಕಮ್ಮಿ ಮಾಡಿದ್ರು ನಿಮ್ಮ ಇಳುವರಿ ಏನೂ ಆಗಲ್ಲ. ಜೊತೆಯಲ್ಲಿ ಪೊಟ್ಯಾಷನ್ ವಿಷಯ ಬಂದಾಗ ಅದು ಹೆಚ್ಚಿಗಿದೆ, ಹಾಗಾಗಿ ಅದನ್ನು ಮಿತಿಮೀರಿ ಹಾಕಿದೀರಾ, ಹಾಗಾಗಿ ಅದನ್ನು ಕಮ್ಮಿ ಮಾಡಿ ಅಂತ. ಕೆಲವರು ಏನ್ ಹೇಳ್ತಾರೆ, ಕಮ್ಮಿ ಮಾಡಿದ್ರೆ ಇಳುವರಿ ಕಮ್ಮಿ ಆಗುತ್ತೆ. ಅಲ್ವೇ ಅಲ್ಲ, ಯಾಕೆಂದ್ರೆ ಎಷ್ಟು ಬೇಕೋ ಅಷ್ಟೇ ತಗೊಳುತ್ತೆ ಹೊರತು ಮಿಕ್ಕಿದ್ದು ಹಂಗೆ ಮಣ್ಣಲ್ಲಿ ಉಳಿಯುತ್ತೆ. ಮಣ್ಣಲ್ಲಿ ಉಳಿದಾಗ ಫಾಸ್ಫರಸ್ ಫಿಕ್ಸ್ ಆಗುತ್ತೆ, ಸಾರಜನಕ ಮತ್ತೆ ಪೊಟ್ಯಾಶ್ ಕೊಚ್ಕೊಂಡು ಹೋಗುತ್ತೆ, ಅಷ್ಟು ದುಡ್ಡು ವೇಸ್ಟ್ ಆಗುತ್ತೆ. ಹಾಗಾಗಿ ತಾವು ಹೇಳ್ದಂಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಗೊಬ್ಬರ ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಬಳಸಿದಾಗ ನಮಗೆ ಅದರ ಯುಟಿಲಿಟಿ ಅಥವಾ ನ್ಯೂಟ್ರಿಯಂಟ್ ಯೂಸ್ ಎಫಿಷಿಯನ್ಸಿ ಹೆಚ್ಚಿಗೆ ಮಾಡಿಸಬಹುದು. ಒಂದು ವಿಷಯವನ್ನು ಹೇಳ್ತಾ ಇದ್ರೆ, ನಾವು ಹಾಕುವ ಸಾರಜನಕ ರಂಜಕ ಪೊಟ್ಯಾಶ್ ಗಂಧಕ ಮತ್ತು ಲಘು ಪೋಷಕಾಂಶಗಳು ಹಾಕಿದಷ್ಟು ಎಲ್ಲವೂ ಗರಿಷ್ಠ ಪ್ರಮಾಣದಲ್ಲಿ ಬೆಳೆಗಳಿಗೆ ಲಭಿಸೋದಿಲ್ಲ, ನೀರಿನ ಜೊತೆಗೆ ಕೊಚ್ಕೊಂಡು ಹೋಗೋದಿದೆ, ಮಣ್ಣಿನ ಕಣಕಣಗಳಲ್ಲಿ ಸಿಕ್ಕಾಕೊಳ್ಳೋದಿದೆ. ಇದ್ರ ಬಗ್ಗೆ ಸೂಚವಾಗಿ ಹೇಳ್ಬೋದಾ? ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಇದನ್ನ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅದಂದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕಿರೋದು ಗಿಡ ತಗೊಂಡಿರೋ ಒಂದು ಪೋಷಕಾಂಶನ ಎಷ್ಟುವರೆಗೆ ಬೆಳವಣಿಗೆಯಲ್ಲಿ ತೋರಿಸ್ತಾ ಇದೆ, ಅದು ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸ್ ಅಂತ ಹೇಳ್ತೀವಿ. ಸಾರ್ವಜನಿಕದ್ದು ಸಂಬಂಧಪಟ್ಟಾಗ ಅದು ಇರೋದು 20-50% ಅಂದ್ರೆ ಅರ್ಥ ಇಷ್ಟೇ, 100 KG ಹಾಕಿದಾಗ 50% ಕೊಚ್ಕೊಂಡು ಹೋಗುತ್ತೆ, ಮಿಕ್ಕಿದ 50% ಮಾತ್ರ ಗಿಡಕ್ಕೆ ಸಿಗುತ್ತೆ. ಹಾಗಾಗಿ 50% 100 ಪಟ್ಟಿಗೆ ಸಿಕ್ಬೇಕು ಅನ್ನೋ ರೀತಿಯಲ್ಲಿ ನಾವು ಇದೇ ನೈಟ್ರೋಜನ್ ಫರ್ಟಿಲೈಸರ್ ನ ಹಂತ ಹಂತದಲ್ಲಿ ಯಾವ ಹಂತದಲ್ಲಿ ಎಷ್ಟು ಬೇಕೋ ಆ ರೀತಿಯಲ್ಲಿ ನಾವು ಕೊಟ್ರೆ ಬಹಳ ಉತ್ತಮ. ಇದು ಸಾರ್ವಜನಿಕದ ವಿಷಯ. ರಂಜಕದ ವಿಷಯ ಜಸ್ಟ್ ಆಪೋಸಿಟ್ ಅಂತ ಹೇಳಿದ್ರೆ ಅದು ಕೊಚ್ಚು ಹೋಗಲ್ಲ, ಅಲ್ಲಿ ಫಿಕ್ಸೇಷನ್ ಆಗೋ ಕಾರಣದಿಂದ ಕಮ್ಮಿ ಪ್ರಮಾಣದಲ್ಲಿ ಜೊತೆಗೆ ಬಯೋಫರ್ಟಿಲೈಸ್ ಹಾಕಿದಾಗ ಅದನ್ನ ಮಣ್ಣಲ್ಲಿ ಸಿಕ್ಕಿರೋ ಕಡೆ ಬಿಡುಗಡೆ ಮಾಡಿ ಆ ಗಿಡಕ್ಕೆ ಕೊಡಬಹುದು. ಮೂರನೇ ವಿಷಯ ಪೊಟ್ಯಾಷ್ ಸಂಬಂಧಪಟ್ಟಿದ್ದಾಗ ಇದು 60% ಅಷ್ಟು ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಇದೆ, ಆದ್ರೆ ಈ ನೈಟ್ರೋಜನ್ ತರನು ಇದನ್ನು ಕೊಚ್ಚೋಗುತ್ತೆ. ಈಗ 50 KG ಬ್ಯಾಗ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬಂದು 1,700 ರೂಪಾಯಿ. ಈಗ ಯುದ್ಧ ನಡೀತಾ ಇದೆ, ಈ ಒಂದು ವಾರ್ ಇಂದ ನಮಗೆ ಅದು ಸಿಗ್ತಾ ಇಲ್ಲ. ಹಾಗಾಗಿ ಫಾಸ್ಫರಸ್ ಮೊರಾಕೋ ಟುನಿಸಿಯಾ ಬರಬೇಕು, ಪೊಟ್ಯಾಶ್ ಕೆನಡಾ ಸಾಸ್ಕೆಚುವಾನ್ ಇಂದ ಬರಬೇಕಾಗಿದೆ. ಅಲ್ಲಿಂದ ನಮ್ಮ ಸರ್ಕಾರ ತಗೋಬೇಕಾದ್ರೆ ನಾವು ಹೆಚ್ಚಿಗೆ ಫಾರಿನ್ ಎಕ್ಸ್ಚೇಂಜ್ ಅದಕ್ಕೆ ಕೊಡಬೇಕು. ಹಂಗಾದಾಗ ನಮ್ಮ ರೈತರಿಗೆ ಆ ಬೆಲೆನ ಹೆಚ್ಚಿಗೆ ಮಾಡಿಸ್ತಾರೆ, ಆವಾಗ ಕೊಂಡ್ಕೊಳ್ಳೋ ಶಕ್ತಿ ಇರಲ್ಲ. ಆ ರೀತಿಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇನೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹಾಕ್ಬೇಕಾಗಿರೋದನ್ನ ಕಮ್ಮಿ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಆ ನಿಟ್ಟಿನಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಒಳ್ಳೇದು. ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ ಡಾಕ್ಟ್ರೆ. ಮಲೆನಾಡಿನ ಬಹಳಷ್ಟು ತೋಟಗಳ ಮಣ್ಣು ಆಮ್ಲೀಯವಾಗಿದೆ, ಸಾವಯವ ಪದಾರ್ಥ ಕಮ್ಮಿ ಇದೆ, ಹಾಕುವ ರಾಸಾಯನಿಕ ಗೊಬ್ಬರಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು, ರಂಜಕದ ಅಂಶ ಹೇರಳವಾಗಿರೋದ್ರಿಂದ ಯಥೇಚ್ಛವಾಗಿ ಅಥವಾ ಶಿಫಾರಸ್ನಂತೆ ಕೊಡುವ ಅಗತ್ಯಿಲ್ಲ, ಇನ್ನೂ ಕಡಿಮೆ ಮಾಡಿಕೊಂಡ್ರು ಅಥವಾ ಕೊಡದೇ ಇದ್ರು ಒಳ್ಳೇದಂತ ಅನ್ಕೊಂಡು ಹೇಳ್ತಾ ಇದ್ರಿ. ಪೊಟ್ಯಾಶಿಯಂ ಪೋಷಕಾಂಶನು ಮಣ್ಣಿನ ಪದರಗಳಲ್ಲಿ ಸಿಕ್ಕಾಕೊಳ್ಳುತ್ತೆ, ಇದಕ್ಕಾಗಿ ರಂಜಕ ಮತ್ತು ಪೊಟ್ಯಾಶನ್ನ ಕರಗಿಸುವ ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸ್ಕೊಳ್ಬೇಕಂತ ಹೇಳ್ತಾ ಇದ್ರಿ. ಸಾವಯವ ಗೊಬ್ಬರಗಳನ್ನ ತಪ್ಪದೇ ಹಾಕ್ಬೇಕು, ಪ್ರತಿ ವರ್ಷವೂ ಸುಣ್ಣವನ್ನ ಹಾಕ್ಬೇಕು, ಹೀಗೆ ಪ್ರತಿ ವರ್ಷವೂ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿಕೊಂಡು ಆ ಮೂಲಕ ಪೋಷಕಾಂಶಗಳನ್ನ ಪೂರೈಕೆ ಮಾಡ್ಬೇಕನ್ಕೊಂಡು ವಿಚಾರಗಳನ್ನ ತಾವು ನಮ್ಮ ಕಾಫಿ ಬೆಳೆಗಾರರಿಗೆ ತಿಳಿಸಿದ್ರಿ. ಒಳ್ಳೆಯ ಮಾಹಿತಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಅಂಗಡಿಯವರೇ. ನನ್ನ ಮನವಿ ಇಷ್ಟೇನೆ, ಮಣ್ಣಿನ ಆರೋಗ್ಯವನ್ನು ದಯವಿಟ್ಟು ಕಾಪಾಡಿ, ಅದು ನಿಮ್ ಕೈಯಲ್ಲಿದೆ, ನೀವು ಮನಸ್ಸು ಮಾಡಿ ಅಂತ ಕೇಳಿಕೊಂಡು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೆ ಕೊಡಗಿನ ಕಾಫಿ ತೋಟಗಳ ಮಣ್ಣಿನ ಪರಿಸ್ಥಿತಿ ಹೇಗಿದೆ, ಹಾಕುವ ಗೊಬ್ಬರಗಳ ಪ್ರಮಾಣ ಹೇಗಿರಬೇಕು, ಈ ನಿಟ್ಟಿನಲ್ಲಿ ಏನು ಗಮನಿಸಬೇಕನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳಿಸಿದವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಮಣ್ಣು ವಿಜ್ಞಾನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವಿ ಆರ್ ರಾಮಕೃಷ್ಣ ಪರಮ ಅವರು. ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 9341240246 9341240246. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಕೇಳುಗರೆ, ಈ ಭೂಮಿ ಬರೀ ರೈತರಿಗಲ್ದಲ್ಲೇ ಬೇರೆ ವೃತ್ತಿ ಬಾಂಧವರಿಗೂ ಅನ್ನ, ಆಸರೆ, ನೀರು, ಗಾಳಿಯನ್ನ ಕೊಡ್ಲಿಕ್ಕೆ ನೆರವಾಗ್ತದೆ. ಸಕಲ ಜೀವಿಗಳಿಗೂ ಈ ಭೂಮಿಯೇ ಆಶಯದಾತೆ, ಭೂಮಿ ತಾಯಿ ಅಂತ ಅನ್ಕೊಂಡು ಅದಕ್ಕೆ ನಾವು ಕರೆಯೋದು. ಮಹಾಶಕ್ತಿ ಇದೆ. ಈ ಮಧ್ಯದಲ್ಲಿ ರೈತರಾದವರು ಎಷ್ಟೆಲ್ಲ ಶ್ರಮ ಪಟ್ಟು ನಮ್ಮ ಸಮಾಜಕ್ಕೆ ಆಹಾರವನ್ನ ಕೊಡೋ ಒಂದು ಕಾಯಕವನ್ನ ಮಾಡ್ತಾ ಇರ್ತಾರಲ್ವ. ತಾವು ಉಂಡು ತಾವು ಬೆಳೆದು ಸರ್ವರಿಗೂ ಈ ಭೂಮಿ ತಾಯಿ ಆಹಾರ ನೀಡಲಿಕ್ಕಾಗಿ ಕಾಯಕ ಮಾಡ್ತಾರೆ ರೈತಾಪಿ ಜನ. ಎಷ್ಟು ಸಾರಿ ತಮ್ಮ ಜಮೀನುಗಳಲ್ಲಿ ಓಡಾಡಿ ಬೆವರು ಸುರಿಸಿ ಹಗಲು ರಾತ್ರಿ ಅಂದ್ರೆ ಎಷ್ಟೋ ಸಾರಿ ಕೆಲಸ ಮಾಡುವ ರೈತರಿಗೆ ಇತರರು ಶರಣು ಅನ್ಲೇಬೇಕು. ಲವಲವಿಕೆಯಿಂದ ಶಿಸ್ತಿನಿಂದ ಎಷ್ಟೋ ಕೃಷಿಕರು ಈ ಭೂಮಿ ತಾಯಿಯ ಕೆಲಸಗಳನ್ನು ಮಾಡಿ ಸಂತೋಷವನ್ನ ಕಷ್ಟವನ್ನು ಅನುಭವಿಸಿ ಅಂತ್ಯವಾಗ್ತಾರೆ. ನಿಜ, ರೈತಾಪಿ ವರ್ಗಕ್ಕೆ ಈ ಸಮಾಜವೇ ದೊಡ್ಡ ನಮಸ್ಕಾರಗಳನ್ನ ಹೇಳ್ತಾ ಇರುತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಕೃಷಿಯಲ್ಲಿ ಸಸಿಗಳ ಪಾಲನೆ, ಈ ಕುರಿತು ಹೊನ್ನಪ್ಪ ಅಸಂಗಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದ್ಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? NFSM ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ ಕರೆ ಮಾಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಆಜಾದಿ ಕಾ ಅಮೃತ್ ಮಹೋತ್ಸವದ ಪ್ರಯುಕ್ತ ಇಂದು ಮಡಿಕೇರಿ ಪೇಟೆನ ಕೊಡವ ಸಮಾಜ ಸಭಾಬಾಡಿಲಿ ಸಾಲ ಸಂಪರ್ಕ ಕಾರ್ಯಕ್ರಮ ನಡೆತು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಚಾಲನೆ ಕೊಟ್ಟು ಮಾತಾಡಿ, ಈ ಹಿಂದೆ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಖಾತೆ ಮಾಡುದು ಕಷ್ಟ ಆಗಿತ್ತು. ಜಲಧನ ಯೋಜನೆ ಜಾರಿಗೆ ಬಂದ ಮೇಲೆ ಪ್ರತಿ ಕುಟುಂಬ ಸಹ ಬ್ಯಾಂಕ್ ಖಾತೆ ಪಡೆಯುವ ಅವಕಾಶ ಉಂಟು. ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಿದ್ದು, ಈ ನಿಟ್ಟಿನಲ್ಲಿ ಗ್ರಾಹಕರನ್ನ ಸತಾಯಿಸದೆ ಸಾಲ ಸೌಲಭ್ಯ ಒದಗಿಸಿಕೊಡಕು, ಸರ್ಕಾರದ ಸಾಲ ಸೌಲಭ್ಯನ ಸ್ವಂತ ಚಾಕರಿ ಮಾಡುವ ಯೋಜನತೆಗೆ ಒದಗಿಸಿಕೊಡಕು ತಯ್ಯು ತಿಳಿಸಿದರು. ಯೂನಿಯನ್ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕರಾದ ಕೆಎಸ್ ಅನಂತವು ಮಾತಾಡಿ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಸ್ಟ್ಯಾಂಡ್ ಆಫ್ ಇಂಡಿಯಾ, ಪ್ರಧಾನಮಂತ್ರಿ ಸ್ವನಿಧಿ, ಕೃಷಿ, ಸಣ್ಣ ಕೈಗಾರಿಕೆ, ಶಿಕ್ಷಣ, ವಸತಿ, ಆತ್ಮನಿರ್ಭರ ಕಾರ್ಯಕ್ರಮಗಳ ಈ ಯೋಜನೆಗಳಿಗೆ ಸಾಲ ಸೌಲಭ್ಯ ಪಡೆಯುವ ಮಾಹಿತಿ ಕೊಟ್ಟದೆ. ಸಾಲ ಸೌಲಭ್ಯಕ್ಕೆ ಅರ್ಜಿ ಕೊಟ್ಟವಕ್ಕೆ ಪ್ರಮಾಣ ಪತ್ರ ಕೊಡದು, ಜನಸುರಕ್ಷಾ ಯೋಜನೆ ಬಗ್ಗೆ ಜಾಗೃತಿ ಮೂಡಿಸುದು ಈ ಕಾರ್ಯಕ್ರಮದ ಉದ್ದೇಶ ಆಗಿಟ್ಟು ಹೇಳಿದು. ಕುಶಾಲನಗರ ಪ್ರಾದೇಶಿಕ ಅರಣ್ಯ ವಲಯ ವತಿಯಿಂದ 2021-22 ಸಾಲಿ ಆರ್ಎಸ್ಡಿಪಿ ಯೋಜನೆ ಅಡಿಲಿ ಮಾವಿನಹಳ್ಳ ಸೊಂಡೂರು ನರ್ಸರಿಯಲ್ಲಿ ಬೆಳೆಸಿರುವ ನೇರಳೆ, ಮಾವು, ಹೊಂಗೆ, ಕರಡಿ, ನಂದಿ, ಬೀಟೆ, ಪಣ್ಪುಳಿ, ಹೊನ್ನೆ, ಸಿಲ್ವರ್ ಹಂಗೆ ಬೇರೆ ಬೇರೆ ತರದ ಗಿಡಗಳನ್ನ ಕೊಟ್ಟವೆ. ಆಸಕ್ತ ರೈತರು ಅರ್ಜಿಯೊಟ್ಟಿಗೆ ಆರ್ಟಿಸಿ, ಆಧಾರ್ ಕಾರ್ಡ್ ದಾಖಲೆಗಳನ್ನ ಕೊಟ್ಟು ಗಿಡಗಳನ್ನ ಪಡ್ಕೊಳ್ಳಕಂತ ಅರಣ್ಯಾಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಭೋಪಾಲ್ಲಿ ಇತ್ತೀಚೆಗೆ ನಡೆದ ಭಾರತೀಯ 12ನೇ ಹಾಕಿ ಹಿರಿಯ ಬಾಲಕಿಯರ ವಿಭಾಗದಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಪಡೆದಿರುವ ಮಡಿಕೇರಿ ಪೇಟೆನ ಭಾರತೀಯ ಕ್ರೀಡಾ ಪ್ರಾಧಿಕಾರದ 5 ವಿದ್ಯಾರ್ಥಿನಿಯರಿಗೆ ಜಿಲ್ಲಾಡಳಿತ ಹಂಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದಿಂದ ಇಂದು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಹೊತ್ತಲ್ಲಿ ಜಿಲ್ಲಾಧಿಕಾರಿಯವರು ಮಾತಾಡಿ, ಭಾರತೀಯ ಹಾಕಿ ಹಿರಿಯ ಬಾಲಕಿಯರ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿರುವುದು ತುಂಬಾ ಹೆಮ್ಮೆಯ ವಿಚಾರ. ಈ ವಿದ್ಯಾರ್ಥಿನಿಗ ಬೇರೆಯುಕ್ಕೆ ಆದರ್ಶ ಆಗಿದ್ದು, ಹಾಕಿ ಆಟಲ್ಲಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸುವಂಗೆ ಹಕ್ಕು. ಜಿಲ್ಲಾಡಳಿತ ವತಿಯಿಂದ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಂಸ್ಥೆನ ಇನ್ನೂ ಎತ್ತರದ ಸ್ಥಾನಕ್ಕೆ ತಕೊಂಡೋಕೆ ಎಲ್ಲಾ ರೀತಿಯ ಸಹಕಾರ ನೀಡಲಾದಿತ್ತ ಹೇಳ್ದು. ಈ ಹೊತ್ತಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪ, ಜಿಲ್ಲಾ ಪಂಚಾಯತಿ ಸಿಒ ಬನ್ವರ್ ಸಿಂಗ್ ಮೀನಾ ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದು. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲೆನ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ನಾಗರಿಕರಿಗೆ ಗೋಣಿಕೊಪ್ಪಲಿ ನಾಗರಿಕ ಕೋವಿ ತರಬೇತಿ ಇದೇ ತಿಂಗಳ ತಾರೀಕು 15ರಿಂದ ಒಂದು ವಾರ ಮುಟ್ಟ ನಡೆದಿದೆ. ಈ ಸಂಬಂಧ ಪೊನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕಿನ ಕೋವಿ ತರಬೇತಿಗೆ ಆಸಕ್ತಿ ಇರುವ ನಾಗರಿಕರು ತಮ್ಮ ಅರ್ಜಿನ ವಿರಾಜಪೇಟೆ ಉಪಾಧೀಕ್ಷಕರ ಕಚೇರಿಯಲ್ಲಿ ಇದೇ ತಾರೀಕು 13ರೊಳಗೆ ಕೊಡಕಂತ ಪ್ರಕಟಣೆಯಲ್ಲಿ ತಿಳಿಸಿದಳು. ನಿಟ್ಟೂರು ಕಾರ್ಮಾಡ ಅರಣ್ಯ ಇಲಾಖೆನ ಚೆಕ್ಪೋಸ್ಟ್ ಫಾರೆಸ್ಟ್ ಗೇಟ್ಲಿ ಹೊಸ ಗೇಟ್ ಅಳವಡಿಸುತ್ತಿದ್ದರಿಂದ ಇಂದು ನಾಳೆ ವಾಹನ ಸಂಚಾರಕ್ಕೆ ಅವಕಾಶ ಇರಲಿದೆ. ಇದೇ ತಿಂಗಳ ತಾರೀಕು 21ರಂದು ನಡೆಯುವ 8ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸಭಾಬಾಡಿಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಹಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೊಟ್ಟಲ್ಲಿ ಈ ದಿನಾಚರಣೆ ಏರ್ಪಾಡು ಮಾಡಿಳು. ಹಂಗೆ 300 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಜಿಲ್ಲಾ ಮಟ್ಟದ ಎಲ್ಲಾ ಹಂತದ ಅಧಿಕಾರಿಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕಂತ ಜಿಲ್ಲಾ ಆಯುಷ್ ಅಧಿಕಾರಿ ರೇಣುಕಾದೇವಿಯವರು ತಿಳಿಸಿದರು. ಯೋಗ ದಿನಾಚರಣೆ ಯಶಸ್ವಿಯಾಗಿ ನಡೆಯಕ್ಕೆ ಸರ್ಕಾರದೊಟ್ಟಿಗೆ ಸರ್ಕಾರೇತರ ಸಂಸ್ಥೆಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕು, ಯೋಗ ದಿನಾಚರಣೆನ ಮಹತ್ವದ ಬಗ್ಗೆ ಜಾಥಾ ಹಮ್ಮಿಕೊಂಡವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುವಂಗೆ ಜಿಲ್ಲಾ ಆಯುಷ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಯವರು ಸೂಚನೆ ಕೊಟ್ಟರು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ನಾಳೆ ಸೋಮರಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ, ನಾಡಿದ ತಾರೀಕು 10ರಂದು ವಿರಾಜಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ, ಹಂಗೆ ಇದೇ ತಾರೀಕು 18ರಂದು ಮಡಿಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಆಯಾಯ ದಿನದಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ಭರ್ತಿ ಮಾಡಿದ ಹಂಗೆ ನೋಟರಿ ಮಾಡಿದ ಪುಕಾರ ಅರ್ಜಿಗಳನ್ನ ಸ್ವೀಕಾರ ಮಾಡುವೆ. ಸರ್ಕಾರಿ ಕಚೇರಿಗಳಲ್ಲಿ, ಅಧಿಕೃತ ಕೆಲಸಗಳಲ್ಲಿ ನಿಧಾನಗತಿ ಹಂಗೆ ತೊಂದರೆ ಕೊಡುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ಕೊಡಕ್ಕೆ ಈ ಸದುಪಯೋಗನ ಪಡ್ಕೊಳ್ಳುವಂಗೆ ಹೆಚ್ಚಿನ ಮಾಹಿತಿಗೆ ಸಂಬಂಧಪಟ್ಟ ಕಚೇರಿಯನ್ನು ಸಂಪರ್ಕಿಸುವಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018.

ಯೂನಿಯನ್ ಬ್ಯಾಂಕರ ಪ್ರಾದೇಶಿಕ ವ್ಯವಸ್ಥಾಪಕ ಅನಂತ ತಕ್ಕ ಬರೆದಿದ್ದು ಸರ್ಕಾರದ ಬಾರ ಬಾರ ಸಾಲ ಸೌಲಭ್ಯ ಯೋಜನೆ ಕೂಡ್ನಕ್ಕೆ ಪ್ರಧಾನಮಂತ್ರಿ ಜನಸುರಕ್ಷಾ ಯೋಜನೆ ಮೇಲೆ ಮಾಹಿತಿ ಕೊಡ್ತದೆ. ಕಾರ್ಯಕ್ರಮದ ಬಾರ ಬಾರ ಬ್ಯಾಂಕರ ವ್ಯವಸ್ಥಾಪಕ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್. ಭೋಪಾಲಲ್ ಇಕ್ಕಾಯ್ತು ನಡೆದ 12ನೇ ಭಾರತೀಯ ಪೊಮ್ಮಕಡ ಹಾಕಿ ಕಳಿಕೂಟತ್ರ ಪೆರಿಯಂಗಡ ವಿಭಾಗದ ಕೂಡಿಯಾಡಿತ್ತು. ಬುಳ್ಳೀರ ಪದಕ ಪಡೆದ ಮಡಿಕೇರಿಯ ಭಾರತೀಯ ಕ್ರೀಡಾ ಪ್ರಾಧಿಕಾರತ್ರ 5 ಮಕ್ಕಳ ಜಿಲ್ಲಾಡಳಿತ ಪಿನ ಭಾರತೀಯ ಕ್ರೀಡಾ ಪ್ರಾಧಿಕಾರತ್ರ ಆದ ನೆಲೆ ಇಂದು ಸನ್ಮಾನ ಮಾಡಿಚಿ. ಈ ಸಂದರ್ಭ ತಕ್ಕಂದ ಜಿಲ್ಲಾಧಿಕಾರಿ ಡಾ ಸತೀಶ್ ರಾಷ್ಟ ಮಟ್ಟದ ಹಾಕಿ ಕಳಿಕೂಟತ್ ಕೂಡಿಯಾಡಿತ್ತು. ಬುಳ್ಳೀರ ಪದಕ ಪಡೆದ ಪೆರುಮೆರೆ ವಿಷಯ ರಾಷ್ಟ ಮಟ್ಟದ ಕಳಚ ಮಕ್ಕ ಅಂತಾರಾಷ್ಟೀಯ ಮಟ್ಟದ ಕಳಿಪನೆಗೆ ಆಂಡೊಂದು ಪುರುಡರ ತಕ್ಕ ಪರಂದಿತ್ತು. ಜಿಲ್ಲಾಡಳಿತತ್ರ ಆದ ನೆಲೆ ಭಾರತೀಯ ಕ್ರೀಡಾ ಪ್ರಾಧಿಕಾರತ್ರ ಮಡಿಕೇರಿ ಸಂಸ್ಥೆನ ಇನ್ನೊಚ್ಚಕ್ಕೆ ಬಲ್ಯ ಮಟ್ಟತ್ರ ಸ್ಥಾನಕ್ಕೆ ಕೊಂಡು ಪೋಪಕ್ಕೆ ಎಲ್ಲಾ ತರತರ ಸಹಕಾರ ತಪ್ಪದಾಯಿತು ಅರಿಚಿಟ್ಟತ್. ಕನಪಟ್ಟವು ಕೂಡಿಯಾಡಿ ತಿಂಜ ಕಾರ್ಯಕ್ರಮದ ತಕ್ಕ ಪರಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಚಿರ ಅಯ್ಯಪ್ಪ ಪಿನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಮಕ್ಕಳ ಸಾಧನೆಗೆ ನಲ್ಲಾಮೆ ಬಯಂದಂಡು ಕಳಿಕೋವಲು ಬಲ್ಯ ಮಟ್ಟತ್ರ ಸಾಧನೆ ಮಾಡುವನಿಗೆ ಪುರುಡು ಕೊಡ್ತತ್. ಇದೇ 21ನೇ ನಡಪಂತ 8ನೇ ಅಂತಾರಾಷ್ಟೀಯ ಯೋಗ ದಿನತ್ನ ಜಿಲ್ಲೆಯ ಅರ್ಥೋಡೆ ಕೈಪ ಸಂಬಂಧ ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡ ಕೊರು ಕಾರ್ಯಕ್ಕೆ ಮುಪ್ಪಡೆ ಸಭೆ ನಡೆದತ್. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡಲ್ ನಡೆದ ಸಭೆಯಲ್ಲಿ ತಕ್ಕ ಪರಂದ ಜಿಲ್ಲಾಧಿಕಾರಿ ಮಳೆರ ವಾತಾವರಣ ಇಲ್ಲತ ಪೋಚಂಗಿ ಭಾರತೀಯ